ജോലിനല്ല ജോലി ഇന്ദുവളെ ജാലി ജോലി നല്ല ജോലി നീ നിദ്ര ഒളെ ജാലി ജാലിയല്ലി ജോഡിയാകുവ ബേഗ ബാബ ചിന്ന ബാബ ನನ್ನ ಜೋಲೆ ಹೋ ಜಾಲೆ ಹೆಣ್ಣು ಎಂಥ ಕಣ್ಣು ಎಂಥ ಸೌಂದರ್ಯ ಎಂಥ ನುಡಿ ಎಂಥ ಧನಿ ಏನು ಮಾಧುರ್ಯ ಚಲುವ ಚಕೋರೆ ಒಲಿಯ ಬಯ್ಯಾರೆ ಚಲುವ ಚಕೋರೆ ಒಲಿಯ ಬಯ್ಯಾರೆ ಮನಸ್ಸು ಮನಸ್ಸು ಒಂದಾಗಲಿ ಪಾಠ ಮೊದಲು ಕಲಿ ಲವ್ಲಿ ಜೋಲಿ ನನ್ನ ಜೋಲಿ ನಿದ್ರೆ ಒಳ್ಳೆ ಜಾಲಿ ಜಾಲಿಯಲ್ಲಿ ಜೋಡಿಯಾಗುವ ಬೇಗ ಬಾ ಬಾ ಬಾ ಚಿನ್ನ ಬಾ ಬಾ ಬಾ ಜಾನಿ ನನ್ನ ಜಾನಿ ಬಾ ಜಾನಿ ಗಾಳಿ ಪಟ ಚಿನ್ನ ನಾನು ಸೂತ್ರವು ನೀನು ಸೂತ್ರವಲ್ಲ ಬಾಲಂಕೋಚ್ ಆಗುವೆ ನಾನು ನಮ್ಮ ಜೋಡಿಯು ನೀನೆ ಪ್ರೇಮ ದುಪ್ಪಿನ ಕಾಯಿ ಇರುವ ಜೋಡಿಯೋ ನನ್ನ ಜೊತೆ ಕುಣಿ ಕುಣಿ ಮುದ್ದು ಮಾಡು ಮುದ್ದಿನ ಗಿಣಿ ಜಾನಿ ನನ್ನ ಜಾನಿ ನನ್ನಾದೆ ನಿನ್ನ ರಾಣಿ ಜೋಡಿಯಾಗಿ ಲಾಲಿ ಹಾಡುವ ನನ್ನ ರಾಜಪ್ಪ ನಿನ್ನ ತುಂಟಾಟನ ಬಲ್ಲೆನು ನಿನ್ನ ಚಲ್ಲಾಟನ ಒಲ್ಲೆನು ಜೋಲಿ ನನ್ನ ಜೋಲೆ ನೀನೆದ್ರೆ ಒಳ್ಳೆ ಜಾಲೆ ಜಾಲಿಯಲ್ಲೇ ಜೋಡಿಯಾಗುವ ಬೇಗ ಬಾ ಬಾ ಬಾ ಚಿನ್ನ ಬಾ ಬಾ ಬಾ ಲಾ ಲಾ ಲಾ ಲಾ ಲಾ ಲಾ